ಡಿಗ್ರಿ ಬರಲ್ಲ ಅಂತ ಅವರು ಸಹಜವಾಗಿ ಕರೀತಾರೆ. ಇದು ಎಲ್ಲಾ ರೈತರು ಅನುಭವಿಸಿರುವಂತ ಒಂದು ತೊಂದರೆನೆ. ಈ ತೊಂದರೆ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕು, ಈ ಸಮಸ್ಯೆ ಏನು, ಇದನ್ನ ಪರಿಹಾರ ಹೇಗೆ, ನಿವಾರಣೆ ಹೇಗೆ ಅಂದ್ರೆ, ಮೊದಲು ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನಪ್ಪ ಹಾಲಿನಲ್ಲಿ ಏನಿರುತ್ತೆ ಅಂದ್ರೆ, ಶೇಕಡಾವಾರು ನಾವು ತಗೊಂಡಾಗ 87% ಭಾಗ ನೀರಿರುತ್ತೆ, 13% ಘನಾಂಶ ಇರುತ್ತೆ. ಈ ಘನಾಂಶದಲ್ಲಿ ಕೊಬ್ಬು ಇರುತ್ತೆ, SNF ಇರುತ್ತೆ. SNF ಅಂತಂದ್ರೆ ಜಿಡ್ಡೆ ತರ ಘನ ಪದಾರ್ಥ ಅಂತ ಹೇಳಿ. ಇದರಲ್ಲಿ ಏನೇನೆಲ್ಲ ಇರುತ್ತೆಪ್ಪ ಅಂತಂದ್ರೆ, ಲ್ಯಾಕ್ಟೋಸ್ ಹಾಲಿನ ಸಕ್ಕರೆ ಅಂತ ಕರಿತೇವೆ, ಪ್ರೋಟೀನ್ ಸಸಾರಜನಕ ಇರುತ್ತೆ, ಆಶ್ ಅಥವಾ ಖನಿಜಾಂಶಗಳಿರುತ್ತೆ, ಮತ್ತೆ ಇತರ ಜೀವಸತ್ವಗಳು ಇರುತ್ತೆ. ಇದಿಷ್ಟು ಇದ್ದಾಗ ಅದು ಹಾಲಿನ ಗುಣಮಟ್ಟವನ್ನ ತಿಳಿಸುತ್ತೆ. ಇದನ್ನು ರೈತರ ಭಾಷೆಯಲ್ಲಿ ಹೇಳಬೇಕಂದ್ರೆ ಹಾಲು ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಹೇಳುತ್ತೆ. ಇದು ಉತ್ತಮ ಗುಣಮಟ್ಟದ ಹಾಲಿನಲ್ಲಿ ಎಷ್ಟು ಇರಬೇಕಪ್ಪ ಅಂದ್ರೆ, ಜಿಡ್ಡು ಕನಿಷ್ಠ 3.5% ಇರಬೇಕು, SNF 8.5% ಇರಬೇಕು. ಇದು FSSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ನಮ್ಮ ಸರ್ಕಾರನೂ ಕೂಡ ನಿಗದಿ ಮಾಡದಿರುವಂತ ಮಾನದಂಡ. ಹೀಗಿದ್ದಾಗ ಮಾತ್ರ ಹಾಲು ಗುಣಮಟ್ಟದ್ದು ಅಂತ ಅನಿಸ್ಕೊಳ್ಳುತ್ತೆ. ಮತ್ತೆ ಹಾಲಿನಿಂದ ಏನೇ ಉಪ ಪದಾರ್ಥಗಳನ್ನ, ಮೊಸರು ಇರ್ಬೋದು, ಬೆಣ್ಣೆ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಪೌಡರ್ ಇರ್ಬೋದು, ಇನ್ನಿತರ ಏನೇ ನಾವು ಮಾಡಬೇಕು ಅಂದ್ರೆ ಈ ಗುಣಮಟ್ಟ ಕಾಯ್ದುಕೊಳ್ಳೋದು ಅತಿ ಮುಖ್ಯ. ಇದನ್ನ ಕಾಯ್ದುಕೊಳ್ಳಿಕ್ಕೋಸ್ಕರವಾಗಿ ನಮ್ಮ ಹಾಲು ಶೇಖರಣೆ ಸ್ಥಳಗಳಲ್ಲಿ ನಮ್ಮ KMF ಇರ್ಬೋದು, ಇತರ ಯಾವುದೇ ಹಾಲಿನ ಕಂಪನಿ ಇರ್ಬೋದು, ಈ ಮಾನದಂಡವನ್ನ ಕಾಪಾಡಿಕೊಳ್ಳಿಕ್ಕೆ ಅವರು ಒಂದು ಮಾನದಂಡನ ನಿಗದಿಪಡಿಸಿದ್ದಾರೆ ಮತ್ತೆ ಅಳಿತಾರೆ. ಹೇಗೆ ಅಳಿತಾರೆ ಅಂತಂದ್ರೆ, ಮೊದಲು SNF ನ ಅಳಿಲಿಕ್ಕೆ ಒಂದು ಸಾಧನ ಇದೆ, ಲ್ಯಾಕ್ಟೋಮೀಟರ್ ಅಂತ. ಸೊ ಈ ಲ್ಯಾಕ್ಟೋಮೀಟರ್ ಸಾಧನದಿಂದ ಅಳದಾಗ ಹಾಲಿನ ಡಿಗ್ರಿ 26-32 ಇರುತ್ತೆ. 26 ಕಡಿಮೆ ಇದೆ ಅಂದ್ರೆ ಅದರಲ್ಲಿ SNF ಕಡಿಮೆ ಇದೆ ಅಂತ ಅರ್ಥ. ಸೊ ಸಹಜವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ, ರೈತರು ಹಾಲಿಗೆ ನೀರ್ ಹಾಕ್ಬಿಟ್ಟಿದೀವಿ ಅಂತ ತಿಳ್ಕೊತೀವಿ. ಅದೇ 32 ಜಾಸ್ತಿ ಇತ್ತು ಅಂದ್ರೆ ಅದು SNF ಜಾಸ್ತಿ ಇದೆ ಅಂತ. ಇದು ನೈಸರ್ಗಿಕವಾಗಿ ಒಪ್ಪತಕ್ಕಂಥದ್ದಲ್ಲ. ಸೊ ಏನಪ್ಪ ಆಗಿರುತ್ತೆ ಅಂತಂದ್ರೆ, ಇದರಲ್ಲಿ ಯೂರಿಯಾ ಅಥವಾ ಹಿಟ್ಟು ಇನ್ನಿತರ ಯಾವ್ದಾದ್ರು ಪದಾರ್ಥನ ಬೆರೆಸಿರ್ಬೋದು ಅನ್ನೋ ಒಂದು ಸಾಧ್ಯತೆ ಇರುತ್ತೆ. ಸೊ ಗುಣಮಟ್ಟದ ಮೇಲೆ ನಮ್ಗೆ ಶಂಕೆ ಇದೆ. ಸೊ ರೈತರ ತೊಂದರೆ ಏನಪ್ಪಾ ಅಂದ್ರೆ, ಅವರು ನೀರು ಬೆರೆಸಿರಲ್ಲ, ಇತರ ಯಾವುದೇ ಪದಾರ್ಥಗಳನ್ನು ಬೆರೆಸಿರಲ್ಲ, ಆದ್ರೂ ಡಿಗ್ರಿ ಬರಲ್ಲ. ಇಂತ ರೈತರಿಗೆ ನಾವು ಸೊಲ್ಯೂಷನ್ ಅಥವಾ ಪರಿಹಾರನ ಕೊಡಬಹುದು. ಯಾಕೆ ಈ ರೀತಿ SNF ಮತ್ತೆ ಜಿಡ್ಡು ಕಡಿಮೆ ಆಗುತ್ತೆ ಅಂದ್ರೆ, ಅತಿ ಮುಖ್ಯವಾಗಿ ಸುಮಾರು 7 ಕಾರಣಗಳಿದಾವೆ. ಇದು ನೈಸರ್ಗಿಕವಾಗಿ ರೈತರು ಏನು ಕಲಬೆರಕೆ ಮಾಡದೇ ಇದ್ರು ಸಹ ಈ SNF ಮತ್ತೆ ಜಿಡ್ಡು ಕಡಿಮೆ ಆಗ್ಲಿಕ್ಕೆ ಕಾರಣಗಳು. ಹಾಗೆ ಈಗ ಇನ್ನೊಂದು ವಿಷಯ ಇದ್ರಲ್ಲಿ ಬಿಟ್ಟೆ, ಏನಪ್ಪ ಅಂದ್ರೆ ಜಿಡ್ಡಿನ ಅಂಶನು ಸಹ ಅಳಿತಾರೆ. ಇದನ್ನ ಗರ್ಬರ್ ಸೆಂಟ್ರಿಫ್ಯೂಸ್ ಅಂತ ಕರೀತಾರೆ, ಅಥವಾ ಇತ್ತೀಚಿನ ದಿನಗಳಲ್ಲಿ ಮಿಲ್ಕ್ ಅನಲೈಸರ್ಸ್ ಅಂತ ಹೇಳಿ ಬಂದಿದೆ. ಇದು ಸಹ ನಮ್ಮ KMF ಮಿಲ್ಕ್ ಕಲೆಕ್ಷನ್ ಸೆಂಟರ್ ಗಳಲ್ಲಿ ಇದೆ, ಅದನ್ನ ಜಿಡ್ಡನ್ನು ಸಹ ಅಳಿತಾರೆ. ಆ 7 ಕಾರಣಗಳು ಯಾವ್ದಪ್ಪ ಅಂದ್ರೆ, ಮೊದಲನೇದು ರೈತರು ಸಾಕುವಂತ ಹಸುವಿನ ತಳಿ, ಅದು ಅತಿ ಮುಖ್ಯವಾಗಿದೆ. ನಂತರ ರೈತರು ಕೊಡುವಂತ ಹಸಿರು ಮತ್ತು ಒಣಮೇವು ಮತ್ತೆ ದಾಣಿ ಮಿಶ್ರಣ, ಇದರ ಅಸಮರ್ಪಕ ಸೇವನೆ, ರಾಸುಗಳು ಸರಿಯಾಗಿ ತಿಂದೇ ಇರೋದು ಅಥವಾ ರೈತರು ಕೊಡದೇ ಇರೋದು, ಮತ್ತೆ ಹಾಲು ಹೆಚ್ಚು ಕೊಡ್ಲಿ ಅಂತ ಅತಿಯಾಗಿ ಮೆಕ್ಕೆಜೋಳನೇ ಕೊಡೋದು ಅಥವಾ ದಾಣಿ ಮಿಶ್ರಣನೇ ಕೊಡೋದು, ಇದರಿಂದಲೂ ಈ 2 ತೊಂದರೆಗಳು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಅನ್ನೋ ತೊಂದರೆ ಇರುತ್ತೆ. ಅದೇ ರೀತಿ ಮೆಲುಕು ಚೀಲದ ಆಮ್ಲತೆ, ನಮ್ಗೆಲ್ಲ ತಿಳಿದಿರೋ ಹಾಗೆ ಹಸುಗೆ 4 ಹೊಟ್ಟೆ ಇರುತ್ತೆ, ಅದರಲ್ಲಿ ಮೊದಲನೇದು ಮೆಲುಕು ಚೀಲ ಅತಿ ದೊಡ್ಡ ಹೊಟ್ಟೆ, ಮತ್ತೆ ಅದರಲ್ಲೇ ಮುಖ್ಯವಾಗಿ ಎಲ್ಲಾ ಹುದುಗುವಿಕೆ ಕೆಲಸಗಳು ನಡೆಯುತ್ತೆ. ಇಲ್ಲಿ ಆಮ್ಲತೆ ಉಂಟಾದಾಗ, ಅಸಿಡಿಟಿ ಅಂತ ನಾವು ಕಾಮನ್ ಆಗಿ ಕರಿತೀವಿ, ಉಂಟಾದಾಗ್ಲೂ ಸಹ ಈ ತೊಂದರೆ ಉಂಟಾಗ್ತದೆ. ಅದೇ ರೀತಿ ವರ್ಷದ ಕಾಲಮಾನ, ಋತುಮಾನ, ಸಹಜವಾಗಿ ಈ ಬೇಸಿಗೆ ಸಮಯದಲ್ಲಿ ಈ ತೊಂದರೆ ಹೆಚ್ಚು. ಮತ್ತೆ ರಾಸುಗಳಿಗೆ ಪ್ರೋಟೀನ್ ಮತ್ತೆ ಗಂಧಕದ ಕೊರತೆ ಉಂಟಾದ್ರೂ ಸಹ ಈ SNF ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನಿತರ ಕಾರಣಗಳು ಅಂದ್ರೆ ಹಾಲು ಹಿಂಡೋ ವಿಧಾನ, ಮತ್ತೆ ಹಾಲನ್ನ ಅಳಿಬೇಕಾದ್ರೆ ಸರಿಯಾಗಿ ಮಿಶ್ರಣ ಮಾಡದೇ ಇರೋದು, ಅದನ್ನ ಬಿಸಿಯಾಗಿ ಹೊರಗಡೆ ತೆಗೆದಿಟ್ಟಿರುವಂತದ್ದು, ಇನ್ನಿತರ ಹಲವು ಕಾರಣಗಳು ಸಹ SNF ಅಥವಾ ಜಿಡ್ಡು ಕಡಿಮೆ ತೋರಿಸಲಿಕ್ಕೆ ಕಾರಣಗಳಾಗ್ತವೆ. ಈ ಮೇಲಿನ ಕಾರಣಗಳಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ 50% ಪ್ರಮಾಣ ಅನುವಂಶಿತ ಮೇಲೆ ಡಿಪೆಂಡ್ ಆಗಿದೆ. ನಾವು ಯಾವ ತಳಿಯನ್ನು ಸಾಕ್ತೀವೋ ಅದು ಅತಿ ಮುಖ್ಯ. ಆನಂತರ 45% ಅವುಗಳಿಗೆ ಏನು ಆಹಾರ ಕೊಡ್ತೀವಿ ಅನ್ನೋದ್ರ ಮೇಲೆ ಮುಖ್ಯ. ಇನ್ನಿತರ 5% ಮಾತ್ರ ಸಣ್ಣ ಪುಟ್ಟ ಕಾರಣಗಳಿದಾವೆ. ಸೊ ಮುಖ್ಯವಾಗಿ ಆಹಾರ ಮತ್ತೆ ತಳಿ, ಈ 2 ವಿಷಯಗಳನ್ನ ನಾವು ಸರಿಯಾಗಿ ತಿಳಿದುಕೊಂಡ್ರೆ ಈ ರೈತರುಗಳಿಗೆ SNF ಅಥವಾ ಕಡಿಮೆ ಜಿಡ್ಡಿನ ಪ್ರಮಾಣದ ತೊಂದರೆ ಬರೋದಿಲ್ಲ. ಹಸುವಿನ ತಳಿ ಅಥವಾ ಅದರ ಅನುವಂಶೀಯತೆಯು ಕೂಡ ಈ ತರ SNF ಬರದೇ ಇರೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರಿ. ಯಾವ ತಳಿಗಳಲ್ಲಿ ಈ ತರ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ, ಇದನ್ನೇನಾದ್ರು ಸರಿ ಮಾಡತಕ್ಕಂತಹ ಸಾಧ್ಯತೆನೂ ಕೂಡ ಇರುತ್ತಾ ಹೇಗೆ? ಹೌದು, ಇದಕ್ಕೂ ಪರಿಹಾರ ಇದೆ. ಆದ್ರೆ ನಾವು ಸಹಜವಾಗಿ ನಮ್ಮ ರೈತರು ಹೈನುಗಾರಿಕೆಗಾಗಿ HF ತಳಿಯನ್ನ ಸಾಕ್ತಾರೆ, ಜರ್ಸಿ ತಳಿಯನ್ನ ಸಾಕ್ತಾರೆ. ಈ ತಳಿಗಳಲ್ಲಿ ಏನಪ್ಪಾ ಅಂತಂದ್ರೆ, ಮುತಿ ಮುಖ್ಯವಾಗಿ HF ಹಾಲಿನ ಪೋಷಕಾಂಶಗಳನ್ನ ನೋಡಿದ್ರೆ HF ಹಾಲ್ನಲ್ಲಿ 3.5 ಫ್ಯಾಟ್ ಇರುತ್ತೆ, 8.5 SNF ಇರುತ್ತೆ. ಇದು ಒಂದ್ ರೀತಿ ಬಾರ್ಡರ್ ನಲ್ಲಿದೆ ಅಂತ ಹೇಳ್ಬೋದು. ನಮ್ಮ ಸರ್ಕಾರ ಇರ್ಬೋದು ಅಥವಾ FSSAI ಇರ್ಬೋದು ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, ಇವರು ನಿಗದಿಪಡಿಸಿರೋ ಅಂತ ಏನ್ ಮಾನದಂಡ ಇದೆ ಆ ಬಾರ್ಡರ್ ನಲ್ಲಿ ಇದೆ. ಸಣ್ಣ ಏರ್ಪೇರ್ ಆದ್ರೂ ಇದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ SNF ಕಡಿಮೆ ಆಗುವಂತ ಪ್ರಮಾಣದ ತೊಂದರೆ HF ರಾಸುಗಳಲ್ಲಿ ಅತಿ ಹೆಚ್ಚು. ಅದೇ ನೀವು ಜರ್ಸಿ ಹಸು ತಗೊಂಡ್ರೆ ಅದರ ಹಾಲಿನಲ್ಲಿ ಕೊಬ್ಬು ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ, 4.8-5 ವರೆಗೆ ಇರುತ್ತೆ. ಹಾಗಾಗಿ ಜಿಡ್ಡಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂದ್ರೆ ಜರ್ಸಿ ರಾಸುಗಳಲ್ಲಿ ಇರಲ್ಲ. SNF ವಿಷಯಕ್ಕೆ ಬಂದ್ರೆ ಅದು 8.5 ಇರುತ್ತೆ. ಸೊ ಅಲ್ಲಿ ಏನಾದರೂ ತೊಂದರೆ ಆದ್ರೂ ಸಣ್ಣ ಪ್ರಮಾಣದಲ್ಲಿ ತೊಂದರೆ ಆದ್ರೂ SNF ಕಡಿಮೆ ಆಗುತ್ತೆ. ಸೊ ಯಾರು ಮಿಶ್ರತಳಿ ರಾಸುಗಳನ್ನ HF ಮತ್ತು ಜರ್ಸಿಗಳನ್ನ ಸಾಕ್ತಾರೆ ಇವರುಗಳಲ್ಲಿ ಅತಿ ಹೆಚ್ಚು ತೊಂದರೆಗಳನ್ನ ಕಾಣಸಿಗುತ್ತೆ. ಆ ರೈತರು ಏನು ತಪ್ಪು ಮಾಡಲಿಲ್ಲದಾದ್ರೂ ಸಹ ಅವು ಅನುವಂಶಿಕ ಗುಣನೇ ಅದರ ಕೆಪಾಸಿಟಿ ಅಂತ ಹೇಳ್ಬಹುದು, ಆ ಕೆಪಾಸಿಟಿನೇ ಅಷ್ಟಿರ್ಬೇಕಾದ್ರೆ ನಾವು ಅದನ್ನ ಹೆಚ್ಚಿಸಲಿಕ್ಕೆ ಆಗಲ್ಲ. ನಮ್ಮ ದೇಸಿ ರಾಸುಗಳು ಹಳ್ಳಿಕಾರ್ ಇರ್ಬೋದು, ಗಿರ್ ಇರ್ಬೋದು, ಇತರ ತಳಿಗಳು ತಾಂಡ್ರೆ ಅವುಗಳಲ್ಲಿ ಜಿಡ್ಡಿನ ಪ್ರಮಾಣ 4.73 ಅದೇ SNF ಬಂದು 8.5-9 ಇರ್ತದೆ. ಹಾಗೆ ನಮ್ಮ ಎಮ್ಮೆಗಳನ್ನ ತಗೊಂಡ್ರೆ ಅದರಲ್ಲಿ ಜಿಡ್ಡಿನ ಪ್ರಮಾಣ 6-7 ಇರುತ್ತೆ, ಮತ್ತೆ SNF ಪ್ರಮಾಣ 9 ಇರುತ್ತೆ. ಸೊ ಹಾಗಾಗಿ ನಾನು ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ಯಾರು ಹೈನುಗಾರಿಕೆಯನ್ನೇ ಮುಖ್ಯ ಕಸುಬಾಗಿನಾಗಿ ಮಾಡ್ತೀರಾ ಅವರು ನಿಮ್ಮ ಹಸುಗಳ ಗುಂಪಿನಲ್ಲಿ ಒಂದು ಜರ್ಸಿ, ಒಂದು ಗಿರ್ರು ಅಥವಾ ದೇಸಿ ತಳಿ ಮತ್ತೆ ಎಮ್ಮೆಗಳನ್ನ ಸಾಕಂದ್ರೆ ಹಾಲಿನ ಸಂಪೂರ್ಣ ಮಿಶ್ರಣ ಮಾಡಿ ಕೊಟ್ಟಾಗ ಯಾವುದೇ ರೀತಿಯಾದಂತೆ SNF ಕಡಿಮೆ ಆಗೋ ಪ್ರಮಾಣ ಅಥವಾ ಜಿಡ್ಡು ಕಡಿಮೆ ಆಗೋ ಪ್ರಮಾಣ ತೊಂದರೆ ಬರೋದಿಲ್ಲ. ಒಂದೇ ತಳಿ ಹಸುಗಳನ್ನು ಸಾಕಿದಾಗ ಈ ತರದ್ದು ಸಮಸ್ಯೆ ಹೆಚ್ಚಾಗತಕ್ಕಂತ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ HF ಮತ್ತೆ ಜರ್ಸಿಯನ್ನೇ ಯಾರು ಸಾಕ್ತಾರೋ ಅವರು ಹೆಚ್ಚು ಸಮಸ್ಯೆಯನ್ನ ಅನುಭವಿಸ್ತಾರೆ. ಹೌದು ಹೌದು. ಮತ್ತೊಂದು ಕಾರಣವನ್ನ ಹೇಳಿದ್ರಿ, ಏನು ಹಸುಗಳು ಮೇವನ್ನ ಸೇವನೆಯನ್ನ ಮಾಡ್ತವೋ ಇದು ಕೂಡ ಒಂದು ಕಾರಣ. ಹಸಿರು ಮೇವಾಗಿರ್ಬೋದು, ಒಣಮೇವಾಗಿರ್ಬೋದು, ದಾಡಿ ಮಿಶ್ರಣ ಆಗಿರ್ಬೋದು, ಇವುಗಳ ಅಸಮರ್ಪಕ ಸೇವನೆ ಅಥವಾ ಅಸಮರ್ಪಕವಾದಂತಹದ್ದು ಈ ಹಾಲಿನ ಜಿಡ್ಡಿನಲ್ಲಿ ಹೆಚ್ಚು ಕಮ್ಮಿ ಮಾಡುತ್ತೆ ಅನ್ನುವಂಥದ್ದು. ಇಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ನಮ್ಮ ಹಸುಗಳಿಗೆ ನೀಡತಕ್ಕಂಥ ಮೇವು ಹೇಗಿರಬೇಕು? ಸಹಜವಾಗಿ ನಾವು ಹಸುಗಳು ಸಂಪೂರ್ಣ ಒಣಮೇವು ಅಥವಾ ಹುಲ್ಲನ್ನ ತಿಂದು ಜೀವಿಸುವಂತ ಪ್ರಾಣಿ. ನಮ್ಮ ಹಾಲಿನ ಉದ್ದೇಶಕ್ಕಾಗಿ ನಾವು ಈಗ ದಾಣಿ ಮಿಶ್ರಣವನ್ನು ಕೊಡ್ತಾ ಇದ್ದೀವಿ. ಇದು ಏನಕ್ಕೆ ಕಾರಣ ಆಗುತ್ತಪ್ಪ ಅಂತಂದ್ರೆ, ಮೆಲುಕು ಚೀಲದಲ್ಲಿ ಆಮ್ಲತೆ ಅಸಿಡಿಟಿಯನ್ನ ಉಂಟು ಮಾಡ್ತದೆ. ಹಾಗಾಗಿ ಅದು ಉಂಟಾಗಬಾರ್ದು ಅಂದ್ರೆ ಒಣಮೇವು ಅಥವಾ ಹಸಿರು ಮೇವು ಮತ್ತು ದಾಣಿ ಮಿಶ್ರಣದ ಅನುಪಾತವನ್ನ ರೇಷಿಯೋ ಅಂತ ಕರಿತೀವಿ, ಅದನ್ನ ಸರಿಯಾಗಿ ಕಾಪಾಡ್ಕೋಬೇಕು. ಸೂಕ್ತವಾದ ರೇಷಿಯೋ 60% ನಾರಿನಾಂಶ, ಅದೇ ಒಣಮೇವು ಮತ್ತು ಹಸಿರು ಮೇವು ಇರಬೇಕು, 40% ದಾಣಿ ಮಿಶ್ರಣ ಇರಬೇಕು. ಕೆಲವೊಂದ್ಸಲ ಏನಾಗುತ್ತೆ, ರಾಸುಗಳು ಹೆಚ್ಚು ಹಾಲು ಕೊಡ್ತಾ ಇದೆ ಅಂದಾಗ ಹೆಚ್ಚು ದಾಣಿ ಮಿಶ್ರಣ ಕೊಡ್ತಾರೆ. ಆಗ ಅನುಪಾತ ಯಾವುದೇ ಕಾರಣಕ್ಕೂ 50-50 ಮೀರಬಾರ್ದು. ಅದು ಮೀರಿದಾಗ ಏನಾಗುತ್ತೆ, ಹೆಚ್ಚು ಆಮ್ಲತೆ ಉಂಟಾಗ್ತದೆ, ಆವಾಗ ಅಸಿಡಿಟಿ ಆಗ್ತದೆ, ಮತ್ತೆ ಈ ಮೆಲುಕು ಚೀಲದಲ್ಲಿ ಅಸಿಟಿಕ್ ಆಮ್ಲ ಅನ್ನೋ ಒಂದು ಕೊಬ್ಬಿನ ಆಮ್ಲ ಉತ್ಪತ್ತಿ ಆಗ್ತದೆ, ಅದು ಕಡಿಮೆ ಉತ್ಪತ್ತಿ ಆಗ್ತದೆ. ಆ ಕಡಿಮೆ ಉತ್ಪತ್ತಿ ಆದಾಗ ಜಿಡ್ಡಿನ ಅಂಶ ಕಡಿಮೆ ಆಗ್ತದೆ, ಇದು ಅತಿ ಮುಖ್ಯ. ಮತ್ತೆ ರಾಸುಗಳಲ್ಲಿ ಸಮತೋಲನ ಆಹಾರ ಅಂತಂದ್ರೆ ಅವಕ್ಕೆ ಒಣಮೇವನ್ನು ಕೊಡಬೇಕು, ಹಸಿರು ಮೇವನ್ನು ಕೊಡಬೇಕು, ಮತ್ತು ದಾಣಿ ಮಿಶ್ರಣ ಮೂರನ್ನು ಕೊಡಬೇಕು. ಅನುಪಾತ 60-40 ಇರಬೇಕು. ಅದು ವ್ಯತ್ಯಾಸ ಆದಾಗ ಇವುಗಳಲ್ಲಿ ಕಡಿಮೆ ಜಿಡ್ಡು ಅಥವಾ ಕಡಿಮೆ SNF ತೊಂದರೆ ಉಂಟಾಗ್ತದೆ. ಹಾಗಾಗಿ ಹಸುವಿಗೆ ಏನ್ ನಾವು ಮೇವನ್ನು ಕೊಡ್ತೀವೋ ಅಲ್ಲೂ ಕೂಡ ಸಮತೋಲನವನ್ನ ನಾವು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು. ಈ ಅತಿಯಾದಂತಹ ಮೆಕ್ಕೆಜೋಳದ ಸೇವನೆ ಅದು ಕೂಡ ಅಥವಾ ದಾಣಿ ಮಿಶ್ರಣದ ಸೇವನೆ ಇದು ಕೂಡ ನಮ್ಮ SNF ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರಿ. ಇದು ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಪದಾರ್ಥವನ್ನು ನಾವು ನೀಡಬೇಕಾಗುತ್ತೆ? ಹೌದು, ರೈತರು ಏನ್ ಮಾಡ್ತಾರೆ, ರಾಸುಗಳು ಹಾಲು ಕೊಡ್ತಾ ಇದೆ ಅಂದ್ರೆ ಇನ್ನು ಹೆಚ್ಚು ಹಾಲು ಕೊಡ್ಲಿ ಅಂತ ಹೇಳಿ ಸಹಜವಾಗಿ ಜೋಳನ ಬೆಳೀತಾರೆ. ಆ ಮೆಕ್ಕೆಜೋಳ ನುಚ್ಚು ಮಾಡಿ ಮೆಕ್ಕೆಜೋಳ ಮಾತ್ರ ಕೊಡ್ತಾರೆ, ಇದು ತಪ್ಪು ವಿಧಾನ. ಸಹಜವಾಗಿ ಒಂದು ರಾಸು 400 kg ತೂಕ ಹೊಂದಿದೆ ಅಂದ್ರೆ ಅದಕ್ಕೆ 10 kg ಒಣ ಅಂಶವನ್ನ ಕೊಡಬೇಕು. ಆ ಒಣ ಅಂಶದಲ್ಲಿ 1/3 ಹಸಿರು ಮೇವು, 1/3 ಒಣಬೇವು ಮತ್ತು 1/3 ದಾಣಿ ಮಿಶ್ರಣವನ್ನ ಕೊಡಬೇಕು. ಈ ದಾಣಿ ಮಿಶ್ರಣದಲ್ಲಿ ಮೆಕ್ಕೆಜೋಳ, ಹಿಂಡಿ, ತೌಡು, ಖನಿಜ ಮಿಶ್ರಣ, ಉಪ್ಪು ಇವೆಲ್ಲ ಮಿಶ್ರಣವಾಗಿ ಕೊಟ್ಟಿರ್ಬೇಕು. ಈ ಬರೀ ದಾಣಿ ಮಿಶ್ರಣ ಅದರಲ್ಲೂ ಮೆಕ್ಕೆಜೋಳವನ್ನೇ ಕೊಟ್ಟಾಗ ಏನಾಗುತ್ತೆ, ಆಮ್ಲತೆ ಉಂಟಾಗ್ತದೆ. ಎಷ್ಟೋ ಸಲ ನೀವು ನೋಡಿರ್ಬೋದು ಸಗಣಿಯಲ್ಲಿ ಮೆಕ್ಕೆಜೋಳದ ಚೂರುಗಳು ಹಾಗೆ ಬಂದಿರುತ್ತೆ, ಅದು ಸರಿಯಾಗಿ ಪಚನ ಆಗಿರಲ್ಲ. ಹೀಗಾಗಿ ಅದು ಆಮ್ಲತೆಗೆ ಕಾರಣ ಮಾಡಿ ಅಲ್ಲೂ ಅಸ್ಟಿಕಾಮ್ಲ ಉತ್ಪತ್ತಿ ಆಗೋದಿಲ್ಲ, ಮತ್ತೆ ಸರಿಯಾದ ಪೋಷಕಾಂಶಗಳು ಪಚನವೂ ಆಗೋದಿಲ್ಲ. ಹಾಗಾಗಿ SNF ಮತ್ತು ಜಿಡ್ಡು ಕಡಿಮೆ ಆಗುತ್ತದೆ. ಆದ್ರೆ ಅವ್ರು ಕೇಳ್ಬೋದು, ನಮ್ಮ ರಾಸುಗಳು 8-10 ಲೀಟರ್ಗಿಂತ ಜಾಸ್ತಿ ಹಾಲು ಕೊಡುತ್ತೆ, ಆಗ ನಾವು ದಾಣೆ ಮಿಶ್ರಣ ಕಡ್ಡಾಯವಾಗಿ ಕೊಡಲೇಬೇಕು, ಏನ್ ಮಾಡೋದು ಅಂತ. ಸಹಜವಾಗಿ ಈ ಮೇಲಿನ ಭಾಗದಲ್ಲಿ ನಾನೇನು ಪ್ರಮಾಣ ಹೇಳಿದ್ದೇನೆ ಅದು 8-10 ಲೀಟರ್ ಹಾಲು ಕೊಡೋ ರಾಸುಗಳಿಗೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದೆ, 10-15 ಲೀಟರ್, 20 ಲೀಟರ್ ಅಂದಾಗ ಪ್ರತಿ ಲೀಟರ್ಗೆ 300 ಗ್ರಾಮ್ ದಾಣಿ ಮಿಶ್ರಣ ಜಾಸ್ತಿ ಮಾಡಬೇಕು. ಆಮೇಲೆ ಅದಕ್ಕಿಂತ ಜಾಸ್ತಿ ಇದ್ದಾಗ ಬೈಪಾಸ್ ಪ್ರೋಟೀನ್ ಆಹಾರ ಅಥವಾ ಕಡ್ಡಾಯವಾಗಿ ದೇಹದ 1% ನಾರನ್ನ ಅವುಗಳಿಗೆ ಕೊಡಲೇಬೇಕು. ಈ ರೀತಿ ಮಾಡಿದಾಗ ಅಲ್ಲಿ ಬೆಲುಕು ಚೀಲದಲ್ಲಿ ಆಮ್ಲತೆ ಉಂಟಾಗಲ್ಲ, ಎಲ್ಲಾ ಪೋಷಕಾಂಶಗಳು ಪಚನವಾಗ್ತದೆ, ಅದು ಹಾಲಿಗೆ ಪರಿವರ್ತನೆ ಆಗಿ ಪೋಷಕಾಂಶಗಳು ಸರಿಯಾಗಿ ಹಾಲಿನಲ್ಲಿ ಇರುತ್ತದೆ, ಜಿಡ್ಡು ಕಡಿಮೆ ಆಗೋದು ಅಥವಾ SNF ಕಡಿಮೆ ಆಗೋದು ಇರೋದಿಲ್ಲ. ಮತ್ತೆ ಇನ್ನಿತರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಹಾರ ನೀಡೋ ವಿಧಾನದಲ್ಲಿ ಅಂದ್ರೆ ಕಡ್ಡಾಯವಾಗಿ ದ್ವಿದಳ ಮೇವನ್ನ ಬಳಸಬೇಕು, ಆಮೇಲೆ ಹಸಿರು ಮತ್ತು ಒಣಮೇವನ್ನ ತುಂಡರಿಸಿ ಕೊಡಬೇಕು. ಇದರಿಂದ ಏನಾಗುತ್ತೆ, ನಾರಿನಂಶ ಪೋಲಾಗುವುದಿಲ್ಲ, ಬರೀ ಎಳೆ ಹುಲ್ಲನ್ನ ತಿಂದು ಗಟ್ಟಿ ಪದಾರ್ಥನ ಬಿಟ್ಬಿಡ್ತವೆ, ಈ ತುಂಡರಿಸಿದಾಗ ಸಂಪೂರ್ಣವಾಗಿ ಸಮತೋಲನವಾಗಿ ಎಲ್ಲವನ್ನು ತಿನ್ನುತ್ತೆ. ಮತ್ತೆ ಈ ನುಚ್ಚನ್ನ ಹಿಟ್ಟಿನ ರೂಪದಲ್ಲಿ ತುಂಬಾ ಸಣ್ಣ ಪ್ರಮಾಣದಲ್ಲಿ ಪುಡಿ ಮಾಡಬಾರದು, ಅವಾಗ ಏನಾಗುತ್ತೆ ಅದು ಸರಾಗವಾಗಿ ಹರಿದೋಗುತ್ತೆ, ಮೆಲುಕು ಚೀಲದಲ್ಲಿ ಉಳಿಯೋದಿಲ್ಲ, ಪಚನ ಆಗೋದಿಲ್ಲ. ಸೊ ನುಚ್ಚಿನ ರೀತಿಯಲ್ಲಿ ಮಾಡಬೇಕು. ಮತ್ತೆ ಈ ಹೆಚ್ಚಿನ ಹಾಲು ಕೊಡೋ ರಾಸುಗಳಿಗೆ ನಾವು 50% ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ದಾಣೆ ಮಿಶ್ರಣ ಕೊಡಬೇಕಾದಲ್ಲಿ ಅವಾಗ ನಾವು ಅಡಿಗೆ ಸೋಡಾವನ್ನ 50 ಗ್ರಾಮ್ ಪ್ರತಿದಿನ ಮತ್ತೆ ಮೆಗ್ನೇಶಿಯಂ ಸಲ್ಫೇಟ್, ಇದನ್ನ ಪೆಟ್ಲುಪ್ ಅಂತಲೂ ಕರೀತಾರೆ, ಈ ಮೆಗ್ನೇಶಿಯಂ ಸಲ್ಫೇಟ್ ಅನ್ನ ಸುಮಾರು 15-20 ಗ್ರಾಮ್ ದಾಣೆ ಮಿಶ್ರಣದಲ್ಲಿ ಬೆರೆಸಿ ಕೊಡಬೇಕು. ಇದು ಬಫರಿಂಗ್ ಆಕ್ಷನ್ ಅಂತ ಕರಿತೀವಿ. ಆಮ್ಲತೆ ಈಗ ನಾವು ಹೇಗೆ ಹೊಟ್ಟೆ ಅಸಿಡಿಟಿ ಆದಾಗ ಏನೋ ಕುಡಿತೀವೋ ಆ ರೀತಿ ಕೆಲಸ ಮಾಡ್ತದೆ, ಆಮ್ಲತೆಯನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಪೋಷಕಾಂಶಗಳು ಅಥವಾ ಕೊಬ್ಬು ಹಾಲಿನಲ್ಲಿ ಕಡಿಮೆ ಆಗೋದನ್ನ ತಡೆಗಟ್ಟಬಹುದು. ಇನ್ನೊಂದು ಸಣ್ಣ ಒಂದು ಉಪಾಯ ಏನಪ್ಪಾ ಅಂತಂದ್ರೆ, ದಾಣೆ ಮಿಶ್ರಣ ಕೊಟ್ಟಾಗ ಆಮ್ಲತೆ ಉಂಟಾಗ್ತದೆ, ಹಾಗಾಗಿ ದಾಣೆ ಮಿಶ್ರಣ ಕೊಡೋ ಮೊದಲು ಹುಲ್ಲನ್ನ ಕೊಟ್ಟು ನಂತರ ನೀವು ದಾಣೆ ಮಿಶ್ರಣ ಕೊಟ್ಟರೆ ಈ ತೊಂದರೆ ಕಡಿಮೆ ಆಗ್ತದೆ. ತಾವು ಮತ್ತೊಂದು ಪ್ರಮುಖವಾದಂತಹ ಕಾರಣವನ್ನ ಹೇಳಿದ್ರಿ, ಈ ಮೆಲುಕು ಚೀಲದ ಆಮ್ಲತೆ ಅನ್ನುವಂಥದ್ದು. ಈ ಮೆಲುಕು ಚೀಲದ ಆಮ್ಲತೆ ಹೇಗೆ ಹಾಲಿನ SNF ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ? ಆಮ್ಲತೆ ಅನ್ನೋದು ಅತಿ ಮುಖ್ಯವಾಗಿ ಆಹಾರ ಕೊಡೋ ವಿಧಾನದಲ್ಲೇ ಇದೆ. ದಾಣೆ ಮಿಶ್ರಣ ಕೊಟ್ಟಾಗ ಜಾಸ್ತಿ ಆಗುತ್ತೆ, ನುಚ್ಚನ್ನ ಸಂಪೂರ್ಣ ಪುಡಿ ಮಾಡಿ ಕೊಟ್ಟಾಗ ಆಮ್ಲತೆ ಉಂಟಾಗ್ತದೆ. ಅದೇ ರೀತಿ ಹುದುಗಿಸಿರುವಂತಹ ಆಹಾರ ಪದಾರ್ಥ, ಉದಾಹರಣೆಗೆ ನಮ್ಮ ಸೈಲೇಜ್ ಇರ್ಬೋದು, ಮತ್ತೆ ಬ್ರೀವರ್ಸ್ ಈಸ್ಟ್ ಫೀಡ್ ಅಂತ ಕರಿತೀವಿ, ಈ ಏನು ನಮ್ಮ ಬಿಯರ್ ಫ್ಯಾಕ್ಟರಿಯಿಂದ ವೇಸ್ಟ್ ಉತ್ಪತ್ತಿ ಆಗುತ್ತೆ, ಅದನ್ನು ಸಹ ರಾಸುಗಳಿಗೆ ಕೊಡ್ತಾರೆ. ಇದನ್ನ ಹಲವಾರು ದಿವಸಗಳಗಟ್ಟಲೆ ಕ್ರಮೇಣ ಕೊಡ್ತಾ ಬಂದಾಗ ಇದರಲ್ಲಿ ನಾರಿನಂಶ ಕಡಿಮೆ ಇರುತ್ತೆ, ಅಸಿಡಿಟಿ ಉಂಟಾಗ್ತದೆ. ಅಸಿಡಿಟಿ ಉಂಟಾದಾಗ ಏನಾಗುತ್ತೆ, ಈ ಕೊಬ್ಬಿನ ಆಮ್ಲಗಳು ಅಂತ ಕರಿತೀವಿ, ಆ 3 ಕೊಬ್ಬಿನ ಆಮ್ಲಗಳಿದೆ ಮುಖ್ಯವಾಗಿ, ಒಂದು ಅಸಿಟಿಕ್ ಆಸಿಡ್, ಇನ್ನೊಂದು ಪೋಪಿಯನಿಕ್ ಆಸಿಡ್, ಇನ್ನೊಂದು ಬ್ಯೂಟ್ರಿಕ್ ಆಸಿಡ್, ಇವುಗಳ ಉತ್ಪಾದನೆಯಲ್ಲಿ ಏರ್ಪೇರ್ ಆಗುತ್ತೆ. ಇದರ ಏರ್ಪೇರು ಹಾಲಿನಲ್ಲಿ ಇರೋ SNF ಅಥವಾ ಜಿಡ್ಡಿನ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಯಾವುದೇ ಕಾರಣಕ್ಕೂ ಮೆಲುಕು ಚೀಲದಲ್ಲಿ ಅಸಿಡಿಟಿ ಆಗದಾಗೆ ನಾವು ನೋಡ್ಕೋಬೇಕು. ಈಗಾಗಲೇ ಹೇಳಿದಾಗೆ ದಾಣೆ ಮಿಶ್ರಣ ಕೊಡೋಕ್ಕಿಂತ ಮೊದಲು ನಾವು ಹಸಿರು ಮೇವನ್ನು ಕೊಡಬೇಕು, ಮತ್ತೆ ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಅಡಿಗೆ ಸೋಡಾ, ಪೆಟ್ಲೋಪ್ ಅಥವಾ ಮೆಗ್ನೇಶಿಯಂ ಸಲ್ಫೇಟ್, ಇವುಗಳನ್ನ ಅದ್ರ ಜೊತೆಗೆ ಕೊಟ್ಟಾಗ ನಮಗೆ ಈ ಆಮ್ಲತೆಯನ್ನ ನಾವು ನಿಯಂತ್ರಿಸಬಹುದು. ಹೀಗೆ ಆಮ್ಲತೆಯನ್ನು ನಿಯಂತ್ರಣ ಮಾಡುವ ಮೂಲಕ ನಮ್ಮ SNF ಅನ್ನುವಂಥದ್ದು ಮತ್ತೆ ಜಿಡ್ಡಿನ ಅಂಶ ಅನ್ನುವಂಥದ್ದು ಚೆನ್ನಾಗಿ ಇರುವ ಹಾಗೆ ನಮ್ಮ ಹಾಲಿನಲ್ಲಿ ನಾವು ಉತ್ಪಾದನೆಯನ್ನ ಮಾಡಬಹುದು. ಈ ಋತುಮಾನವು ಕೂಡ ಹಾಲಿನ SNF ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ತಾವು ತಿಳಿಸಿದ್ರಿ. ಯಾವ ಋತುಮಾನದಲ್ಲಿ ಇದು ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಮತ್ತೆ ಅದಕ್ಕೆ ಏನು ಕಾರಣಗಳು? ಮುಖ್ಯವಾಗಿ ನಮಗೆ ರಾಸುಗಳಿಗೆ ಹಸಿರು ಮೇವು ಅಥವಾ ಒಣಮೇವು ಕೊರತೆ ಬರೋದೆ ಬೇಸಿಗೆ ಕಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಇನ್ನೊಂದು ತೊಂದರೆ ಏನಪ್ಪಾ ಅಂದ್ರೆ, ತುಂಬಾ ಹೆಚ್ಚಿಗೆ ಬಿಸಿಲಿನ ವಾತಾವರಣ ಇರೋದ್ರಿಂದ ಅವು ನೀರು ಹೆಚ್ಚು ಕುಡಿಯುತ್ತೆ. ನೀರು ಹೆಚ್ಚು ಕುಡಿದಾಗ ಘನ ಅಂಶ ಅಥವಾ ಒಣ ಆಹಾರ ತಿನ್ನೋದು ಕಡಿಮೆ ಮಾಡುತ್ತೆ. ಸೊ ಆಹಾರ ತಿಂದೇ ಇಲ್ದಲೆ ಬರೀ ನೀರು ಕುಡಿದಾಗ ಏನಾಗುತ್ತೆ, ಹಾಲಿಗೆ ತಲುಪಬೇಕಾದಂತಹ ಪೋಷಕಾಂಶಗಳು ತಲುಪೋದಿಲ್ಲ, ಆಗ್ಲೂ ಸಹ ನಮಗೆ ಜಿಡ್ಡು ಮತ್ತು SNF ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ರಾಸುಗಳ ಕೊಟ್ಟಿಗೆ ಏನು ನಾವು ಕಟ್ತೇವೆ ಅಲ್ಲಿ ತಣ್ಣನೆ ವಾತಾವರಣವನ್ನ ಕಾಪಾಡಬೇಕು. ಉದಾಹರಣೆಗೆ ಹಂಚಿನ ಮೇಲ್ಗಡೆ ತೆಂಗಿನ ಗರಿಗಳನ್ನ ಹಾಕೋದು, ಸುತ್ತ ಗಿಡ ಮರಗಳನ್ನ ಬೆಳೆಸೋದು, ಮತ್ತೆ ರಾಸುಗಳಿಗೆ ಯಾವಾಗ್ಲೂ ತಂಪು ವಾತಾವರಣದಲ್ಲೇ ಕಟ್ಟಬೇಕು, ನೆರಳಿನಲ್ಲೇ ಕಟ್ಟಬೇಕು, ಬಿಸಿಲಿನಲ್ಲಿ ಕಟ್ಟಬಾರ್ದು. ಮತ್ತೆ ಅವುಗಳಿಗೆ ಮಧ್ಯಾಹ್ನದ ಹೊತ್ತು ಆಹಾರ ಕೊಡದೆ ಇರೋದು, ಮತ್ತೆ ತಂಪಾದ ನೀರನ್ನ ಕೊಡೋದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಸಹಜವಾಗಿ ಎಲ್ಲರೂ ಒಂದು ಕಪ್ಪು ಬಣ್ಣದ ಸಿಂಟೆಕ್ಸ್ ಇರುತ್ತೆ, ಮಧ್ಯಾಹ್ನದ ಹೊತ್ತು ಅದರಲ್ಲಿ ಬಿಸಿ ನೀರೇ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನೀರನ್ನು ಕುಡಿಸಿದ್ರೆ ಅವು ಕುಡಿಲಿಕ್ಕೂ ಆಗಲ್ಲ, ಮತ್ತೆ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅದೇ ಆ ಟ್ಯಾಂಕಿಗೆ ಒಂದು ನಾವು ಚಪ್ರ ಹಾಕಿ ಆ ಟ್ಯಾಂಕ್ ಅನ್ನ ತಂಪಲ್ಲಿಟ್ಟು ಆ ನೀರನ್ನ ಕೊಟ್ರೆ ರಾಸುಗಳು ಸರಾಗ ಕುಡಿತವೆ. ಅದೇ ರೀತಿ ಒಣ ಆಹಾರ ಕೊಟ್ಟಾಗ ಬೆಳಿಗ್ಗೆ ಮತ್ತೆ ಸಂಜೆ ಕೊಟ್ಟಾಗ ತಂಪಾದ ವಾತಾವರಣದಲ್ಲಿ ಹೆಚ್ಚು ಸೇವಿಸಲಿಕ್ಕೆ ಅವಕಾಶ ಆಗುತ್ತೆ, ಮತ್ತೆ ಹಾಲಿನಲ್ಲಿ ಎಲ್ಲಾ ಪೋಷಕಾಂಶಗಳು ಉಳಿಯುತ್ತೆ. ಇದೇ ರೀತಿ ಮಳೆಗಾಲದಲ್ಲೂ ಕೆಲವೊಂದ್ಸಲ ಈ ತೊಂದರೆ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಹಸಿರು ಮೇವು ಇರುತ್ತೆ, ಅವಾಗಲೂ ಹಸಿರು ಮೇವಿನಲ್ಲಿ ನೀರಿನಂಶ ಜಾಸ್ತಿ ಇದೆ. ಜಾಸ್ತಿ ನೀರಿನಂಶ ಸೇವಿಸಿ ಒಣ ಅಂಶ ಕಡಿಮೆ ಸೇವಿಸಿದಾಗ ಅಥವಾ ನಾರಿನಂಶ ಕಡಿಮೆ ಸೇವಿಸಿದಾಗ ಮತ್ತೆ ಇದೇ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಅದು ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಎರಡು ಸಂದರ್ಭದಲ್ಲಿ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು ಪರಿಸ್ಥಿತಿಗಳು ಹೇಗಿರುತ್ತೋ, ಆ ಋತುಮಾನ ಹೇಗಿರುತ್ತೋ, ಅಲ್ಲಿ ನಾವು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೆಯ ಗುಣಮಟ್ಟದ ಹಾಲನ್ನ ಉತ್ಪಾದನೆಯನ್ನ ಮಾಡಬಹುದು. ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ನಾವು ಬಿಸಿಲಿನಲ್ಲಿ ಕಟ್ಟಬಾರದು, ಆದಷ್ಟು ನಾವು ನೀಡತಕ್ಕಂಥ ಆಹಾರ ಇರಬಹುದು, ನೀರಿರ್ಬೋದು, ಅದೆಲ್ಲವೂ ಕೂಡ ತಣ್ಣಗೆ ಇರುವ ಹಾಗೆ ನಾವು ನೋಡ್ಕೊಳ್ತಕ್ಕಂಥದ್ದು ಹೆಚ್ಚು ಮುಖ್ಯ ಅನ್ನುವಂಥದ್ದು. ಈ ಪ್ರೋಟೀನ್ ಮತ್ತೆ ಗಂಧಕದ ಕೊರತೆಯಿಂದಲೂ ಕೂಡ ಈ SNF ವ್ಯತ್ಯಾಸ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ತಾವು ಹೇಳಿದ್ರಿ. ಇಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಈಗಾಗಲೇ ನಾನು ಹೇಳಿದಾಗೆ SNF ಅಲ್ಲಿ ಲ್ಯಾಕ್ಟೋಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಖನಿಜ ಮಿಶ್ರಣ ಇರುತ್ತೆ. ಸೊ ಇವುಗಳ ಕೊರತೆ ಉಂಟಾದಾಗ ಕಡ್ಡಾಯವಾಗಿ ಹಾಲಿನಲ್ಲಿ ಅದು ಬರಲಿಕ್ಕೆ ಸಾಧ್ಯ ಆಗಲ್ಲ, ಅದರಲ್ಲೂ ಕೊರತೆ ಉಂಟಾಗ್ತದೆ. ಹಾಗಾಗಿ ದಾಣಿ ಮಿಶ್ರಣದಲ್ಲಿ ನಾವನ್ನು ಆದಷ್ಟು ಹಿಂಡಿಯನ್ನ ಬಳಸಲೇಬೇಕು, ಮತ್ತೆ ಒಂದೇ ತೆರನಾದ ಹಿಂಡಿಯನ್ನ ಬಳಸಬಾರ್ದು, ಎರಡು ಮೂರು ಹಿಂಡಿಯನ್ನ ಬಳಸಬಹುದು. ಉದಾಹರಣೆಗೆ ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಕೊಬ್ಬರಿ ಹಿಂಡಿ, ಹತ್ತಿ ಹಿಂಡಿ, ನಿಮ್ಮ ಭಾಗದಲ್ಲಿ ಯಾವುದು ಕಡಿಮೆ ದರದಲ್ಲಿ ಸಿಗುತ್ತೋ ಆ ಹಿಂಡಿಯನ್ನ ನೀವು ಬಳಸಬಹುದು. ಅದೇ ರೀತಿ ದ್ವಿದಳ ಧಾನ್ಯದ ಅಥವಾ ದ್ವಿದಳ ಧಾನ್ಯದ ಹಸಿರು ಮೇವನ್ನ ಬಳಸೋದು ಇನ್ನೂ ಅತಿ ಮುಖ್ಯ. ಉದಾಹರಣೆಗೆ ಅಲಸಂದಿ ಮೇವು ಇರ್ಬೋದು, ಕುದುರೆ ಮೆಂತೆ ಸೊಪ್ಪು, ಬೇಲಿ ಮಸಾಲೆ, ಸುಬಾಬುಲ್, ಚೊಗಚೆ, ನುಗ್ಗೆ, ಇವುಗಳನ್ನ ನಾವು ಬೇಸಿಗೆಯಲ್ಲೂ ಸಹ ಬೆಳಿಬಹುದು. ನೀರು ಕಡಿಮೆ ಬೇಕಾದಂತ ಮೇವಿನ ಬೆಳೆಗಳು, ಇವುಗಳಲ್ಲಿ ಪ್ರೋಟೀನ್ ಹೆಚ್ಚಿರೋದ್ರಿಂದ ಇವುಗಳನ್ನ ಬಳಸಿದಾಗ ದಾಣಿ ಮಿಶ್ರಣದ ಪ್ರಮಾಣನೂ ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ಯಾವ ರಾಸುಗಳು 10-15 liters ಹೆಚ್ಚಿನ ಹಾಲನ್ನ ಕೊಡ್ತಾ ಇದೆ, ಆ ರಾಸುಗಳಿಗೆ ಬೈಪಾಸ್ ಪ್ರೋಟೀನ್ ಆಹಾರ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, KMF ನಿಂದಲೂ ಕೊಡ್ತಾ ಇದಾರೆ, ಅದನ್ನ ಪ್ರತಿದಿನ 100 grams ಕೊಡೋದ್ರಿಂದಲೂ ಪ್ರೋಟೀನ್ ಕೊರತೆ ತೊಂದರೆಯನ್ನ ನೀಗಿಸಬಹುದು. ಮತ್ತೆ ನಮ್ಮ ಹತ್ತಿ ಕಾಳು ಹಿಂಡಿ ಮತ್ತು ಅಕ್ಕಿ ತೌಡಿನಲ್ಲಿ ನೈಸರ್ಗಿಕವಾಗಿ ಬೈಪಾಸ್ ಆಹಾರ ಇದೆ, ಅದನ್ನ ಕೊಡೋದ್ರಿಂದಲೂ ಸಹ ನಮ್ಗೆ ಈ ಪ್ರೋಟೀನ್ ಕೊರತೆಯನ್ನ ನೀಗಿಸಬಹುದು. ಅದೇ ಗಂಧಕದ ವಿಷಯಕ್ಕೆ ಬಂದ್ರೆ ನಮ್ಮ ರೈತರಲ್ಲಿ ಈಗಾಗಲೇ ಗೊತ್ತಿದೆ ಖನಿಜ ಮಿಶ್ರಣ ಕೊಡಬೇಕು ಅನ್ನೋದು ಈಗ ಆಲ್ರೆಡಿ ಎಲ್ಲರಿಗೂ ಮನವರಿಕೆ ಆಗಿದೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಮಾತ್ರ ಯೋಚನೆ ಮಾಡ್ತಾರೆ, ಯಾಕೆಂದ್ರೆ ಅದು ಹಾಲಿಗೆ ನೇರವಾಗಿ ಕಾರಣವಾಗಿದೆ. ಇದರಲ್ಲಿ ಲಘು ಪೋಷಕಾಂಶಗಳು ಅಂತಿದೆ, ಉದಾಹರಣೆಗೆ ನಮ್ಮ ಗಂಧಕ ಇರ್ಬೋದು, ಜಿಂಕ್, ಸತು ಇರ್ಬೋದು, ಕಾಪರ್, ಅಯೋಡಿನ್, ಐರನ್, ಇವುಗಳು ಇರುವಂತ ಖನಿಜ ಮಿಶ್ರಣವನ್ನೇ ಆಯ್ಕೆ ಮಾಡಿ ಪ್ರತಿದಿನ 20-40 grams ಕೊಡಬೇಕು, ಅಥವಾ 100 kg ದಾಣಿ ಮಿಶ್ರಣಕ್ಕೆ ನಾವು 2 kg ಈ ಖನಿಜ ಮಿಶ್ರಣ ಲಘು ಪೋಷಕಾಂಶಗಳು ಇರುವಂತ ಖನಿಜ ಮಿಶ್ರಣವನ್ನು ಕೊಟ್ಟರೆ ಈ ತೊಂದರೆಗಳು ನಿವಾರಣೆ ಆಗುತ್ತೆ. ಏನು ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಜಾನುವಾರುಗಳಲ್ಲಿ ಕಡಿಮೆ SNF ಸಮಸ್ಯೆ ಮತ್ತೆ ಜಿಡ್ಡಿನ ಸಮಸ್ಯೆಯನ್ನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವೇನು ಹೇಳಿಕ್ ಇಷ್ಟಪಡ್ತೀರಿ? ಅಂತಿಮವಾಗಿ ನಾವು ಹೇಳ್ಬೇಕಂತಂದ್ರೆ ಅತಿ ಮುಖ್ಯವಾಗಿ ನೀವು ಆಯ್ಕೆ ಮಾಡುವಂತ ತಳಿ, ನಿಮ್ಮ ಗುಂಪಿನಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಎಮ್ಮೆ ಇರಬೇಕು ಅಥವಾ ದೇಸಿ ತಳಿಗಳಿರ್ಬೇಕು, ಆಗ ಈ ತೊಂದರೆ ಬರಲ್ಲ. ಹಾಗೆ ಆಹಾರ ಕ್ರಮ ಅನ್ನೋದು ಅತಿ ಮುಖ್ಯ. ಉದಾಹರಣೆಗೆ ಅದರಲ್ಲೂ ಹೇಳ್ಬೇಕಂದ್ರೆ ದಾಣಿ ಮಿಶ್ರಣ ಕೊಟ್ಟ ತಕ್ಷಣನೇ ನೀರು ಕುಡಿಸಬಾರ್ದು. ಈ ರೀತಿ ಆಹಾರ ಕ್ರಮವನ್ನ ಮತ್ತೆ ಅನುಪಾತಗಳನ್ನ ಸಮತೋಲನ ಪಶು ಆಹಾರನ್ನ ಕಾಯ್ದಿರಿಸ್ಕೊಂಡ್ರೆ ಮತ್ತೆ ಈ ಮೇಲಿನ ಕ್ರಮಗಳನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ ರೈತರುಗಳು ಈ ಒಂದು SNF ಇರ್ಬೋದು ಅಥವಾ ಜಿಡ್ಡು ಕಡಿಮೆ ಆಗುವಂತ ಪ್ರಮಾಣ ಇರೋದಿಲ್ಲ, ಅವರ ಹಾಲು ಡೈರಿ ಮಟ್ಟದಲ್ಲಿ ತಿರಸ್ಕಾರ ಆಗಲ್ಲ, ಸೊ ಯಾವುದೇ ತೊಂದರೆ ಇಲ್ಲದೆ ಅವರು ಹೈನುಗಾರಿಕೆಯಲ್ಲಿ ಸುಸ್ಥಿರತೆ ಮತ್ತೆ ಪ್ರಾಫಿಟ್ ಅನ್ನು ಸಹ ಪಡಿಬಹುದು. ಇದಿಷ್ಟು ವಿಚಾರಗಳು. ಸಾಮಾನ್ಯವಾಗಿ ಏನಕ್ಕೆ SNF ಕಡಿಮೆ ಆಗುತ್ತೆ ಅನ್ನುವಂತಹ ಅನೇಕ ವೈಜ್ಞಾನಿಕ ಸಂಗತಿಗಳು ನಮ್ಮ ಕೃಷಿಕರಿಗೆ ಗೊತ್ತಿಲ್ಲದ ಕಾರಣ ಅವರು ಸಮಸ್ಯೆಯನ್ನ ಎದುರಿಸ್ತಾರೆ. ವೈಜ್ಞಾನಿಕವಾಗಿ ಯಾವೆಲ್ಲ ಕಾರಣಗಳು SNF ಮೇಲೆ ಮತ್ತೆ ಹಾಲಿನ ಜಿಡ್ಡಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಡಾಕ್ಟರ್ ಚೇತನ್ ಅವರು ತಿಳಿಸ್ಕೊಟ್ರು. ಬಹಳ ವಿವರವಾಗಿ ಹೇಗೆ ಉತ್ತಮ ಗುಣಮಟ್ಟದ ಹಾಲನ್ನ ನಮ್ಮ ಕೃಷಿಕರು ಉತ್ಪಾದನೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ರಿ ಡಾಕ್ಟ್ರೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜಾನುವಾರುಗಳಲ್ಲಿ ಕಡಿಮೆ SNF ಸಮಸ್ಯೆ ಮತ್ತು ಪರಿಹಾರ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ KP ಚೇತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಾಟಕ ಸುತ್ತ ಕೆಚ್ಚಲು ಬಾವು ಸಂಯೋಜನೆ ಹಾಗೂ ನಿರ್ದೇಶನ

ಜೊತೆ ಜೊತೆಯೆ ನೀರುಡೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಕಾಡುವ ಗೀತೆಗಳ ಹಿಂದಿನ ರೋಚಕ ಕಥನ ಇದೇನಿದು ಗಾನಾಂತರಂಗ ಮುಗಿಸೇ ಬಿಟ್ರಲ್ಲ ಅಂತ ಬೇಸರಣ್ಣ. ಸುಮಾರು ಒಂದೂವರೆ ವರ್ಷ ನಡೆಸಿದ್ದೀವಿ, ಈಗ ಮರುಪ್ರಸಾರ ಮಾಡ್ತಾ ಇದ್ದೀವಿ ಪ್ರತಿ ಶನಿವಾರ ಸಂಜೆ 6:20. ತಪ್ಪದೇ ಟ್ಯೂನ್ ಮಾಡಿ ಹಾಸನ FM 102.2 MHz. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಮರುಪ್ರಸಾರದ ಕಾರ್ಯಕ್ರಮ ಗಾನಾಂತರಂಗ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಹಾಗೂ PUC ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480003041. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ GDC ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ GDC ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇನ್ನು ಮುಂದೆ 6:20 ಗೀತಸ್ವದ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಚಿತ್ರಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. 7:45 ಕನ್ನಡದಲ್ಲಿ ಭಾಷಣ ಮೂಡಿಬರಲಿದೆ. ಇಂದು ರಾತ್ರಿ 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ ಚರ್ಚೆಯೊಂದು ಬಿತ್ತರವಾಗಲಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ನಂತರ ಸಾಹಿತ್ಯ, ಇದರ ಮೊದಲ ಭಾಗ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಪ್ಪ ದಳವಾಯಿ, ಡಾಕ್ಟರ್ ಸತ್ಯಾನಂದ ಬಿ ಶೆಟ್ಟಿ, ನಡೆಸಿಕೊಡುತ್ತಾರೆ ಡಾಕ್ಟರ್ MS ಆಶಾದೇವಿ. 10:00 ನಾಟಕ ಹೀಗೊಂದು ಕತೆ, ಮೂಲಕತೆ ವೀಣಾ ಶಾಂತೇಶ್ವರ್, ನಿರ್ದೇಶನ ಯಮುನಾಮೂರ್ತಿ. 10:35 ವಿಶೇಷ ಕಾರ್ಯಕ್ರಮ ಸರಣಿ, ಎನ್ಡಿಎ ಸರ್ಕಾರವು